ಅಲ್ಲ ಇದೇನು ಆರಾಮ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೆಗಲ ಮೇಲೆ ಟವಲ್ ಹಾಕೊಂಡು ಬಹಳ ಒಂಥರ ಸ್ವಚ್ಛಂದವಾಗಿ ಕೂತಿದ್ದಿಲ್ಲ. ಏನ್ ಸಮಾಚಾರ? ಎಲ್ಲ ಚೆನ್ನಾಗಿತ್ತಲ್ಲಪ್ಪ, ಒಳ್ಳೆ ಮಳೆ ಗಿಳೆ ಚೆನ್ನಾಗಾಯ್ತು, ಒಳ್ಳೆ ಬಿಸಿಲು ಬದೈತೆ. ಬೆಳಗ್ಗೆ ಹೊತ್ತು ಬಿಸಿಲು ತಡೆಯಕಾಯ್ತಿಲ್ಲ, ಸಾಯಂಕಾಲ ಹೊತ್ತು ಮಳೆ ತಡೆಯಕಾಯ್ತಿಲ್ಲ. ನೋಡು ಎಲ್ಲ ಚೆನ್ನಾಗೈತೆ ಅಂತ ಅನ್ಬಿಟ್ಟು ಎರಡು ವಿಚಾರ ನೀನು ಹೇಳ್ತಿಲ್ಲ. ಮತ್ತೆ ಶಂಕರಣ್ಣ ನೋಡು ಅಣ್ಣನ ಮಕ್ಕದಲ್ಲಿ ಕಳೆನ ಹೆಂಗೈತೆ, ಟವಲ್ ಹಾಕೊಂಡು ಪಂಚೆ ಉಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು. ಅದಕ್ಕೆ ಇನ್ನೊಂದೇನ್ ಗೊತ್ತಾ, ತುಂಬಾ ತಿಳುವಳಿಕೆ ಇದ್ದವರು ಜಾಸ್ತಿ ಮಾತಾಡಕ್ ಹೋಗಲ್ಲ, ಅವ್ರ ಶೋಭೆನಲ್ಲೇ ಗೊತ್ತಾಗ್ಬಿಡ್ತದೆ ಅಲ್ವಾ. ಹಂಗಾಗಿ ಒಂಥರ ಪಳ ಪಳ ಅಂತ ಯಾವಾಗ್ಲೂ ಗಣಯ. ಈ ತಿಳುವಳಿಕೆ ಇರೋರು ಯಾರಪ್ಪ ಇಲ್ಲಿ? ತಿಳುವರ್ಕೆ ಇರೋರು ಯಾರು ಅಂತ ಕೇಳ್ತಿದ್ಯಾ, ಇಲ್ದಿರೋರು ಯಾರು ಅಂತ ಕೇಳ್ತಿದ್ಯಾ? ನಮ್ಮ ಅಣ್ಣನೇ ಮತ್ತೆ ಇನ್ಯಾರು? ಅಷ್ಟೊಂದು ಬುದ್ಧಿವಂತನ್ ಮಾಡಬಾರ್ದು. ನಮ್ ಜನದ ನೋಡೋ ಪ್ರಾಬ್ಲಮ್ ಇದೆ, ಒಂದ್ ಸ್ವಲ್ಪ ನಾಲ್ಕು ಅಂಶ ತಿಳ್ಕೊಬಿಟ್ಟವನೇ ಅಂತ ಅಂದ್ರೆ ಡೈರೆಕ್ಟ್ ಆಗಿ ದೇವ್ರು ಮಾಡ್ಬಿಡ್ತಾರ ಅವ್ನ. ಇಲ್ಲ ನಾನು ನಿನ್ನ ದೇವರು ಅಂದಿಲ್ಲ, ಅಲ್ಲ ಹೇಳೋ ಅಂತಂದೆ ನೀನ್ ಮಾಡ್ದೆ ಅಂತ ಅಲ್ಲ. ಈಗ ಎಲ್ಲಾರ್ದು ಅದೇ ಆಗ್ಬಿಟ್ಟೈತೆ ಶಂಕರಣ್ಣ. ಯಾಕೆ ಅಂತ ಅಂದ್ರೆ ಈ ಒಳ್ಳೆತನ ಅನ್ನೋದೈತೆ ನೋಡು, ಅದು ಕಡಿಮೆ ಆದಷ್ಟು ಯಾವ್ದೇ ಕಡಿಮೆ ಆಗಿದ್ರು ಅದಕ್ಕೆ ಬೇಡಿಕೆ ಜಾಸ್ತಿ ಇರ್ತದಲ್ಲೋಪ, ಬೆಲೆನೂ ಜಾಸ್ತಿ ಇರ್ತದೆ. ಹಂಗಾಗಿ ಒಳ್ಳೆತನ ಕಡಿಮೆ ಆಯ್ತು, ತಿಳುವಳಿಕೆ ಕಡಿಮೆ ಆಯ್ತು. ಆಮೇಲೆ ತುಂಬಾ ಜನ ಏನೇನೋ ಅನ್ಕೊಬಿಟ್ಟವ್ರೆ, ಏನ್ ತಿಳುವಳಿಕೆ ಕಡಿಮೆ ಆಗೈತೆ, ಏನ್ ಬೇಕೆಲ್ಲ ನಮಗೆ ಬೆರಳುತ್ತದಲ್ಲಿ ಸಿಗ್ತದೆ ಸಿಗ್ತದೆ. ಅದು ಹಂಗಲ್ಲ, ಈ ಬೆರಳುತ್ತದಲ್ಲಿ ಸಿಗೋದು ಯಾವಾಗ್ಲೂ ಸಿಗ್ತದೆ. ಯಾವ್ದಾರ ನೆಟ್ವರ್ಕ್ ಇಲ್ದನೆ ಹೋಗ ಜಾಗದಲ್ಲಿ ನಿಂತ್ಕೊಬಿಟ್ಟು ನೀನ್ ನಾಕರ ಬಗ್ಗೆ ಹೇಳು ಅಂತ ಅಂತ ಹೇಳಕ್ಕಾಯ್ತದ ಅವ್ನಿಗೆ. ಬೇಡಪ್ಪ ಈಗ ಮೂರ್ ದಿನ ಕರೆಂಟ್ ಹೋಗ್ಬಿಡ್ತು ಅನ್ಕ, ಬ್ಯಾಟ್ರಿ ಚಾರ್ಜ್ ಮಾಡ್ಲಿಲ್ಲ ಅಂತ ನಿನ್ ಮೊಬೈಲ್ ಇಟ್ಕೊಂಡು ನೇಮ್ ಪ್ರಯೋಜನ ಅಲ್ವಾ. ಅದಕ್ಕೆ ಈ ನೋಡು ಈಗ ಹೆಂಗೆ ಅಂತ ಅಂದ್ರೆ, ಈ ಜ್ಞಾನದ ಮಟ್ಟನೂ ಒಂದಷ್ಟು ಕಡಿಮೆ ಆಯ್ತೈತೆ, ಈ ಒಳ್ಳೆತನ ಅನ್ನೋದು ಕಡಿಮೆ ಆಯ್ತೈತೆ. ಯಾವ್ದು ಕಡಿಮೆ ಇರ್ತದ ಅದಕ್ಕೆ ಸಹಜವಾಗಿ ಯಾವಾಗಲೂ ಕೂಡ ಒಳ್ಳೆ ಬೇಡಿಕೆ ಇರ್ತದೆ, ಒಳ್ಳೆ ಬೆಲೆ ಇರ್ತದಲ್ಲ. ಹಂಗಾಗಿ ಈ ಒಳ್ಳೆ ಮನುಷ್ಯ ಯಾರು ಒಬ್ರು ಸಿಕ್ಬಿಟ್ರೆ ನಿನ್ನಂತರು ಒಳ್ಳೆತನ ಕಾಣ್ತಾರಲ್ಲ ಅವನಲ್ಲಿ, ಕಂಡ ತಕ್ಷಣ ದೇವ್ರು ಮಾಡ್ಬಿಡುದು, ಏ ಬಿಡು ಶಂಕರಣ್ಣ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅವ್ನ ಹಂಗೆ ಹಿಂಗೆ ಅಂತ ಅನ್ಕೊಂಡು ಎಲ್ಲ ಬರೀ ಆರಾಧನೆ. ಅಂದ್ರೆ ಒಂದ್ ಮಟ್ಟಕ್ಕೆ ಒಂದು ಹೆಚ್ಚುಗಾರಿಕೆ ಅಂತ ಅನ್ಬೋದು ಅಥವಾ ಹೊಗಳೋದು ಅಂತ ಅನ್ಬೋದು. ಒಟ್ಟಾರೆಯಾಗಿ ಅವನ್ನ ಆಗ ಹೋಗೋಗಳನ್ನ ತಿಳ್ಕೊಂಡ್ ನೀವು ಚೆನ್ನಾಗಿ ಅನ್ನೋದಿರ್ತೀನಲ್ಲಿ ಅವ್ರನ್ನ ಬಿಂಬಿಸ್ಬಿಡೋದು. ಆಮೇಲೆ ಈಗ ಇಷ್ಟಪಡ್ಲಿ ಬೇಡ ಅಂತ ಅನ್ನಕ್ಕಲ್ಲ ಶಂಕರಣ್ಣ, ಈಗ ನೀನು ಒಳ್ಳೆ ಮನುಷ್ಯ ಅಲ್ವಪ್ಪ, ಒಳ್ಳೆತನ ಐತಲ್ಲ. ಈಗ ಶಂಕರಣ್ಣ ಅಂತ ಇವರ ಒಳ್ಳೆತನ ನೋಡ್ಬಿಟ್ಟು ನಾನು ಪೂಜೆ ಮಾಡೋದು ಆರಾಧನೆ ಮಾಡೋದು ವಿಶ್ವಾಸ ಮಾಡೋದಲ್ಲ, ಅದ ಕಲಿಬೇಕು ನಾನು, ಅನುಸರಿಸಬೇಕು ಅನುಸರಿಸಬೇಕು. ಶಂಕರಣ್ಣ ಈ ತರ ಬದುಕ್ತಾನಲ್ಲಪ್ಪ, ಅದ್ ನೋಡ್ಕೊಂಡು ನಾನು ಈ ತರ ಬದುಕಬೇಕು ಅನ್ನೋದು ಬರ್ಬೇಕು. ಅದ ಬಿಟ್ಬಿಡ್ತೀವಿ, ಯಾಕಂದ್ರೆ ಕಷ್ಟವಲ್ಲ ಅದು, ಅದು ಕಷ್ಟ ಅಂತ ಅನ್ಕೊಂಡು ಏ ಶಂಕರಣ್ಣ ಹಂಗೆ ಹಿಂಗೆ ಅವನ್ ದೇವ್ರು ಅಂತ ಅನ್ಕೊಂಡು ಈ ತರ ಮಾಡಿ ಮಾಡಿ ಹೇಳ್ತಿರೋದು. ಇಡೀ ನಮ್ ದೇಶದಲ್ಲಿ ಆಗಿರೋದೇ ಹಿಂಗೆ ಶಂಕರಣ್ಣ. ಇದು ಯಾರು ಒಬ್ಬ ಒಳ್ಳೆ ಬುದ್ಧಿವಂತ ಇರ್ತಾನ, ಅವನ್ನ ಹೊಗಳಿ ಹೊಗಳಿ ಹೊಗಳಿ ಹೊನ್ನ ಶಿವಲಕ್ಕೆ ಏರಿಸಿ ಅವ್ರಿಗೆ ಪೂಜೆ ಮಾಡಿ ಇನ್ನೇನೇನ್ ಗೌರವ ಸಲ್ಬೇಕು ಅದೆಲ್ಲದನ್ನು ಸಲ್ಲಿಸಿ ಒಟ್ಟಿಗೆ ಅವ್ನ ಹಾಳಾಗೋವರೆಗೂ ಬಿಡಕ್ಲ. ಹಾಳಾದ್ಮೇಲೆ ಬಿಡೋದು ಅಂದ್ರೆ ಈಗ ಏನಾಗ್ಬಿಡ್ತು ಅಂತಂದ್ರೆ, ಒಂದು ಮಾತು ಹೇಳ್ತಾರೆ ನೋಡು ಹೆಂಗೆ ಅಂತಂದ್ರೆ, ಗಿಣಿ ಜಾಸ್ತಿ ಮಾತಾಡೋದ್ ಕಲ್ತ್ಬಿಟ್ಟು ಅದ್ರದ್ದು ಅದೇ ತಿಂತಂತೆ ಅನ್ನಂಗೆ. ನಮ್ ಜನ ಏನ್ ಗೊತ್ತಾ, ಮಾಡ ಕೆಲ್ಸಗಳು ಹಿಂಗೆಯ ಅಂದ್ರೆ ನೀನ್ ಹೇಳ್ದಂಗೆ ಒಬ್ಬ ಬೆಳಿತವನೆ ಹೌದು ಅನುಸರಿಸಬೇಕು ಅನ್ನೋದಿಲ್ಲ. ಆಮೇಲೆ ಉದ್ದೇಶಪೂರ್ವಕವಾಗಿ ಏನ್ ಹಾಳು ಮಾಡ್ಬೇಕು ಅಂತ ಹೇಳಿ ಮಾಡೋದಿಲ್ಲ, ಅದು ಒಳ್ಳೆತನ ಇರ್ತದಲ್ಲ ಅದೆಲ್ಲ ಒಂದ್ ಕಡೆ ದಿಕ್ ತಪ್ಪಿಬಿಡ್ತದೆ. ಈ ಜಾಸ್ತಿ ಜನ ಇಷ್ಟಪಡುವಾಗ ಅಷ್ಟೊಂದು ಜನಪ್ರಿಯತೆ ಬಂದಾಗ ಏ ಬಿಡು ನಿಜ ಹೇಳೋದು, ಈಗ ಶಂಕರಣ್ಣ ನಾನೇ ದೇವರು ಅನ್ನೋ ಮಾಡ್ಕೊಬಿಟ್ಟು ಅದು ಅವ್ರಿಗೂ ಸ್ವಲ್ಪ ತಲೆ ತಿರುಗಿ ಅಂದ್ರೆ ಈಗ ಏನು ಅಂತ ಅಂದ್ರೆ ಒಂದು ಸಮಾಧಾನದಲ್ಲಿ ಇರಕ್ ಬಿಡಕ್ಲ ಯಾರನ್ನ. ಅಂದ್ರೆ ಇನ್ನೊಂದೇನ್ ವಿಚಾರ ಗೊತ್ತಾ, ಒಂಥರ ಮದ ಏರ್ದಂಗೆ ಅಂತ ಅಂದ್ಬಿಡು. ಈಗ ಜನ ಹೇಳ್ತಾ ಇರ್ತಾರ ಒಂದ್ ರೀತಿ ಹೊಗಳ್ತಿರ್ತಾರೆ, ಇವನಿಗೆ ಒಂಥರ ಒಳಗೆ ಒಳಗೆ ಒಂಥರ ಖುಷಿ ಸಹಜವಾಗಿ ಖುಷಿ ಆಯ್ತದೆ. ಸಹಜವಾಗಿ ಖುಷಿ ಆಗ್ಲೇಬೇಕು, ಈ ನಮ್ಮಲ್ಲಿರ ಅಂತ ಒಳ್ಳೆತನ ಹೊಗಳದಾಗ ಖುಷಿ ಆಯ್ತದೆ. ಯಾಕೆಂದ್ರೆ ಒಳ್ಳೆತನ ಎಲ್ಲರ ತಲೆ ಇರಕಲ್ವಲ್ಲ, ನನ್ನ ಹತ್ರ ಒಂದಷ್ಟು ಐತಲ್ಲ ಅಂತ ಅನ್ಕೊಂಡು ಅದನ್ನೇ ಆಸ್ತಿ ಅಂತ ಅನ್ಕೋತೀವಿ. ಆದ್ರೆ ಅದ್ ಯಾವಾಗ ಜಾಸ್ತಿ ಆಯ್ತದ ಹೊಗಳಿಕೆ ಅನ್ನೋ ಅಂತದ್ದು ಆರಾಧನೆ ಅನ್ನೋ ಅಂತದ್ದು ಎಲ್ಲ ಒಂದ್ ಕಡೆ ದಿಕ್ ತಪ್ಪಿಟ್ಟು ದಾರಿ ತಪ್ಪಿಟ್ಟು ಅವನು ಕೂಡ ತನ್ನ ಒಳ್ಳೆತನ ಎಲ್ಲ ಮರೆತು ಕೆಟ್ಟತನ ಏನಿರ್ತದೋ ಅಥವಾ ಆಕರ್ಷಣೆ ಏನಿರ್ತದೋ ಅದಕ್ಕೆ ಬಲಿಯಾಗಿ ಹೋಗ ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತವೆ. ಜೊತೆಗೆ ಇನ್ನೊಂದೇನಂತಂದ್ರೆ ನೀನ್ ಹೇಳ್ದಂಗೆ ಈ ಆದರ್ಶ ಗುಣಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದೈತಲ್ಲ, ಅದು ಬಹಳ ಕಷ್ಟ. ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕು ಶಂಕರಣ್ಣ, ನಮ್ ಸುತ್ತಮುತ್ತ ಇರೋರ್ನು ಕೂಡ ಆ ದಾರಿಲಿ ನಡೆಯಕ್ ಸಾಧ್ಯ ಆಯ್ತದ, ಎಷ್ಟ್ರ ಮಟ್ಟಿಗೆ ಆಯ್ತದೆ ಅಷ್ಟ್ರ ಮಟ್ಟಿಗೆ ತರ ಅಂತ ಕೆಲ್ಸನು ಮಾಡ್ಬೇಕು, ಅವ್ರು ಬರ ಅಂತ ಕೆಲ್ಸನು ಮಾಡ್ಬೇಕು, ಅವಾಗ ಒಂದಷ್ಟು ಸರಿ ಹೋಗ್ತದೆ ಅಂತೇಳಿ. ಈಗ ಬುಡಪ್ಪ ಅವೆಲ್ಲ ನಮಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಅಣ್ಣಯ್ಯ ಇನ್ನೊಂದ್ ಮಾತು, ಒಟ್ಟು ಒಳ್ಳೆ ಅನುಭವದ ಮಾತು ಕೇಳ್ಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ಅದು ಅನುಭವ ಆಯ್ತಾ ಇರ್ತದೆ ಎಲ್ಲರಿಗೂ ಆಗ ಅಂತದ್ದೆ ಅನಿತಕ್ಕ, ಎಲ್ಲಾರ್ಗು ಆಗ ಅಂತದ್ದೇ ಆಯ್ತಾ ಇರ್ತವ. ಈಗ ಏನಿಲ್ಲ ಅಣ್ಣಯ್ಯ, ಈಗ ನಮಗೇನ್ ಬೇಕು ಅದನ್ನ ಮಾತಾಡೋಣ, ಸುಮ್ನೆ ಬೇಡದಾರ ವಿಚಾರಗಳು ಕಟ್ಟ ನಮ್ಗೆ ಅಲ್ವಾ. ಈಗ ನಾನು ಹೇಳಿದಿಷ್ಟೇ ಹಿಂಗೆ ಬತ್ತಾ ಇದ್ನ ಅನಿತಕ್ ಸಿಕ್ಕಿದ್ಲು, ಯಾಕವ ಕಣ್ಣಿ ಕಣ್ಣಂಗ ಆಗ್ಬಿಟ್ಟಿದ್ರ ಹಬ್ಬ ಆದ್ಮೇಲೆ ಅಂತಂದೆ. ಏನ್ ಬಂಗ್ ಇರಕಲ್ವಾ ಅಂತಂದ್ಲು. ಅದಕ್ ನಾನಂತಂದೆ ಬಂಗ್ ಯಾರು ಇರಕಲ್ಲ. ಇನ್ನೊಂದೇನ್ ಗೊತ್ತಾ ಇವಳದ ಒಂದ್ ಸಮಸ್ಯೆ ಏನು ಅಂತಂದ್ರೆ, ಬೇಗ ಬಂದ್ಬಿಡ್ತಾಳೆ ಡೈರಿಗೆ, ಹಾಲಕ್ಕಿ ಗುಡ್ಗುಡ್ಗುಡ್ ಹೋಗ್ಬಿಡ್ತಾಳೆ, ಸಾಯಂಕಾಲ ನಾಟಯ್ಯ ಬತ್ತಾಳೆ, ಹಾಲಾಕ್ತಾಳೆ ಓಡ್ಬಿಡ್ತಾಳೆ. ನಾನು ಯಾಕಿಂಗೆ ಅಂತಂದ್ರೆ ಬದುಕಲ್ವಪ್ಪ, ಅದು ಬದುಕು ಹಂಗ್ ಮಾಡ್ತದೆ, ಬದುಕರ ಲಕ್ಷಣ ತೋರಿಸ್ತದೆ. ಈಗ ಹೇಳ್ತಾಳ ನನ್ಗೇನ್ ಒಂದ್ ಕೆಲ್ಸ, ಬರೀ ಕರ ಬಿಟ್ಕೊಂಡ್ಬಿಟ್ಟು ಡೈರಿಗೆ ಹಾಲಾಕ್ಬಿಟ್ರೆ ಮುಗಿತಾ? ಸಾಯಂಕಾಲಕ್ಕೆ ಮುದ್ದೆ ಮಾಡ್ಬೇಡ್ವಾ, ಸಾರ್ ಮಾಡ್ಬೇಡ್ವಾ, ಮಕ್ಳು ನೋಡ್ಕೊಂಬೇಡ್ವಾ, ಅದ್ರ ಜೊತೆಗೆ ಮೇವು ತರಬೇಕು, ಹಸೆ ಹುಲ್ಲ ಕುಯ್ಕೊಂಬತ್ತೀನಿ. ನಿಮ್ಮ ಸಾಯಂಕಾಲ ಮಾತ್ರ ಮುದ್ದೆ ಸಾರ್ ಮಾಡೋದ? ನಾನ್ ಸಂಜೆ ಮಾತ್ರ ಮುದ್ದೆ ಮಾಡೋದು, ಯಾಕಂದ್ರೆ ಮಧ್ಯಾಹ್ನ ದನಿಗೆ ಹೋಗಿರ್ತೀನಲ್ಲ, ಬೆಳಗ್ಗೆ ತಿಂಡಿನ ಏನಾದ್ರು ಮಾಡ್ಬಿಟ್ಟು ಹೋಗ್ತೀನಿ. ಈಗ ಅಣ್ಣಯ್ಯ ಇವಳ ಸಮಸ್ಯೆ ಇಷ್ಟೇಯ, ನಾನು ಅದಕ್ಕೆ ನಿನ್ನ ಹತ್ರಕ್ಕೆ ಯಾಕೆ ಕರ್ಕೊಂಡ್ ಬಂದೆ ಅಂತಂದ್ರೆ, ಈಗ ಅವಳು ಆಗ್ಲಿಂದ ಯಾಕೋಸಿ ಕೊರಗಾಡ್ತಿದ್ಲು, ಮೇವಿಲ್ಲ ಮೇವಿಲ್ಲ, ಮಳೆ ಜಾಸ್ತಿ ಆಗ್ಬಿಟ್ಟೈತೆ, ನೀರ್ ನಿಂತ್ಕೊಬಿಟ್ಟೈತೆ, ಸೊಪ್ಪು ಸದೆ ಹಾಕನ ಅಂತಂದ್ರು ಕಷ್ಟ ಆಯ್ತೈತೆ, ಏನ್ ಮಾಡೋದು ಅಂತ ಕೊರಗಾಡ್ತಿದ್ಲ. ನಾನಂತಂದೆ ಎಲ್ಲದಗೊಂದ್ ಪರಿಹಾರ ಇದ್ದೇ ಇರ್ತದೆ, ಯಾಕೆ ತಲೆ ಕೆಡ್ಸ್ಕತಿಯ, ಬೈಲ್ ಹೆಜ್ಜೆ ಹಾಕು ನೋಡ್ ಅಣ್ಣನ ಹತ್ರ ಹೋಗೋಣ ಅಂತ ಬಂದು ನೀನೊಳ್ಳೆ ರಾಜ ಗಾಂಭೀರ್ಯದಲ್ಲಿ ಕೂತಿದ್ದೆ. ಈಗ ಒಂಚೂರು ಹಂಗೆ ರಾಜಾತಿಥ್ಯದಲ್ಲಿ ಅವಳಿಗೆ ಒಂಚೂರು ವಿಚಾರಗಳನ್ನ ಮುಟ್ಸು. ನೀವು ರಾಜ ಗಾಂಭೀರ್ಯ ಹಾಳು ಮಾಡ್ಬಿಟ್ರಲ್ಲಪ್ಪ ನಂದ, ಪರಿಹಾರ ಇಲ್ವಾ? ಏ ಪರಿಹಾರ ಇದ್ದೇ ಇರ್ತದೆ ಎಲ್ಲದಕ್ಕೂ. ಈಗ ಪರಿಹಾರ ಅನ್ನೋದಕ್ಕೆ ನೋಡಪ್ಪ, ನನಗೆ ಇನ್ನೊಂದ್ ನೆನಪಾಯ್ತು. ಈಗ ಆ ಕತೆ ಹೇಳ್ಬಿಟ್ಟು ಮುಂದಕ್ಕೆ ನಾನು ಮುಂದುವರಿತೀನಿ. ಆ ಕತೆ ಅಂದ್ರೆ ಎಲ್ಲೋ ನಡೆದಿದ್ದಲ್ಲ, ನಮ್ಮನ್ನೆಲ್ಲ ನಡೆದಿದ್ದು ಅಂತ ಅನ್ಕ. ನಮ್ಮನೆ ಒತ್ತಿಯ ಒಂದ್ ಹುಡುಗಿ ಐತೆ, ಪಾಪ ಮೂರನೇ ಕ್ಲಾಸ್ ಹೋಯ್ತದ ಈಗ. ಅದ್ ಹೋಯ್ತದಲ್ಲ ಕರೆಕ್ಟ್ ಸ್ಕೂಲ್ಗೆ ಹೊರಟ ಮಳೆ ಬರ್ತದೆ ಆಯ್ತಾ. ಆ ಹುಡುಗಿ ಪಾಪ ಮನೆಗೆ ಬರೋ ಟೈಮ್ ಕರೆಕ್ಟ್ ಮಳೆ ಬರ್ತದೆ, ಈ ಕಡೆಯಲ್ಲಿ ನಡ್ಕೊಂಡು ಹೋಗ್ತದೆ, ಆ ಕಡೆಯಲ್ಲಿ ನಡ್ಕೊಂಡ್ ಬರ್ತದೆ. ಅದೇನ್ ಮಾಡ್ಬಿಟ್ಟೈತೆ, ಈಗ ನಾಲ್ಕಾರು ಜನ ನಿನ್ನಂತರ ಮಾತಾಡಿ ಮಾತಾಡಿ ಅಣ್ಣೈ ಬಾರಿ ಬುದ್ಧಿವಂತ ಅಂತ ಅನ್ಕೊಂಡು ಈ ಮಳೆ ಯಾವಾಗ ಸ್ಟಾಪ್ ಆಯ್ತದೆ ಅಂತ ಬಂದ್ ಕೇಳ್ತು. ಕೇಳತ್ಲೇ ಇರ್ತದೆ ಅದು, ಈ ಹೊಸದಾಗ ಏನ್ ಕೇಳಿರೋದಲ್ಲ, ಈ ಮಳೆ ಯಾವಾಗ ಬರ್ತದೋ, ಈ ಮಳೆ ಇನ್ನೆಷ್ಟು ದಿವಸ ಅಂತ ಹೇಳ್ಬಿಟ್ಟು ಕೇಳ್ತದೆ. ನಾನು ಈ ಹವಾಮಾನ ಇಲಾಖೆ ಒಂದು ವರದಿ ಕೊಡ್ತಾರಲ್ಲ, ಎರಡು ದಿವಸ ಐತೆ, ನಾಲ್ಕು ದಿವಸ ಐತೆ, ಆರು ದಿವಸ ಐತೆ ಅಂತ ಅನ್ಕೊಂಡು ಅವ್ರು ಏನ್ ಕೊಟ್ಟಿರ್ತಾರೋ ಕರೆಕ್ಟ್ ಆಗಿ ಹೇಳ್ತೀನಿ. ಪೇಪರ್ ಗೀಪರ್ ಎಲ್ಲ ಓದ್ ತಿಳ್ಕೊತೀನಲ್ಲಪ್ಪ, ರೇಡಿಯೋದಲ್ಲೂ ಎಲ್ಲ ಬರ್ತಾ ಇರ್ತದೆ, ಅದ್ ಕರೆಕ್ಟ್ ಆಗಿ ಹೇಳ್ತೀನಿ. ಇನ್ ಮೂರ್ ದಿವಸ ಕನವ, ಆರು ದಿವಸ ಕನವ ಅಂತ ಹೇಳ್ಬಿಟ್ಟು ನಾನು ಕಳೆದ ವರ್ಷದಿಂದ ಹೇಳ್ತಾ ಇದ್ದೀನಿ, ಪಾಪ ಎಷ್ಟು ಅಂತ ಕೇಳ್ತದ ಅತ್ತಾನೆ. ಮೊನ್ನೆ ದಿವಸ ಅದಕ್ಕೇನ್ ಅನಿಸ್ತ ಅಂತ ಬಂದ್ಬಿಡ್ತು, ಮೊನ್ನೆ ಸ್ವಲ್ಪ ಜಾಸ್ತಿ ಮಳೆ ಆಯ್ತಲ್ಲ, ಬಂದ್ಬಿಟ್ಟು ಮಳೆ ಯಾವಾಗ ಹೋಯ್ತದ ಅಣ್ಣಯ್ಯ ಅಂತ. ಆಮೇಲೆ ನಾನು ಹೇಳ್ದೆ ಇನ್ನೊಂದು ಮೂರ್ ದಿವಸ ಹೇಳೋರೆ ಸರಿಯ, ಇನ್ ಮೂರ್ ದಿವಸಕ್ಕೆ ನಾವು ಶುಕ್ರವಾರದವರೆಗೂ ಅಂತ ಅಂದೆ. ಆ ಮಗೆ ನನ್ಗೆ ಗೊತ್ತ, ಹೋಗೋದು ಮಳೆ ಹೋಗೋದು ಅಂತ ಅಂದ್ರೆ ಹಿಂಗಲ್ಲ ಅಣ್ಣಯ್ಯ, ಅದು ಹೆಂಗ್ ಹೋಗ್ಬೇಕು ಅಂತ ಅಂದ್ರೆ ಭಾನುವಾರಲೂ ಬರಬಾರ್ದು, ಸೋಮವಾರಲು ಬರಬಾರ್ದು, ಮಂಗಳವಾರಲು ಬರಬಾರ್ದು, ಬುಧವಾರಲು ಬರಬಾರ್ದು, ಗುರುವಾರಲು ಬರಬಾರ್ದು, ಶುಕ್ರವಾರಲು ಬರಬಾರ್ದು, ಶನಿವಾರಲು ಬರಬಾರ್ದು, ಒಟ್ಟಿಗೆ ಬರಲೇಬಾರ್ದು, ಬೆಳಗ್ಗೆನೂ ಬರಬಾರ್ದು, ಮಧ್ಯಾಹ್ನ ಬರಬಾರ್ದು, ಸಾಯಂಕಾಲ ಬರಬಾರ್ದು, ರಾತ್ರಿ ಮನೆ ಕಣ್ ಮೇಲೂ ಬರಬಾರ್ದು, ಹಂಗೆ ಯಾವಾಗ ಹೋಗ್ತದೆ ಹೇಳೋ ಅಂತ. ಪುಟ್ಟಿಗೆ ನಿಂತದ ಯಾವಾಗ ಅಂತ, ಯಾವಾಗ ಪುಟ್ಟಿಗೆ ನಿಲ್ತದೆ ಅಂತ ಹೇಳ್ಬಿಟ್ಟು ಆಯ್ತಾ. ಆಮೇಲೆ ಅವೆಲ್ಲ ಹಂಗ ಹೇಳಕ್ ಹಾಕಲಕ್ಕನವ, ಮಳೆಗಾಲದಲ್ಲಿ ಮಳೆ ಬರ್ತದೆ, ಒಂದು ಅಕ್ಟೋಬರ್ ನವೆಂಬರ್ ಅಂತ ಹೇಳಿದೀನಿ, ಇನ್ನೊಂದ್ ತಿಂಗಳು ಅಂತ ಹೇಳಿದೀನಿ. ಆಮೇಲೆ ಬಂದು ಯಾವಾಗ ನನ್ನ ಮರ್ಯಾದೆ ತೆಗಿತದ ಗೊತ್ತಿಲ್ಲ ಅದು. ಆಮೇಲೆ ಪಾಪ ಮಕ್ಳಿಗೆ ಗೊತ್ತಾಗ್ತಲ್ಲ ಈ ಮಳೆನೂ, ಈಗ ಈ ನೀ ಕಣಗೆ ಒಂದ್ ಎರಡ್ ಮೂರು ವರ್ಷದಿಂದ ಹೌದೌದು, ಈ ಯಾವ ಕಾಲ ಅನ್ನೋದೇ ಮರ್ತೈತೆ, ಜಾಸ್ತಿ ಆಗ್ಬಿಡ್ತಲ್ಲ ಶಂಕರಣ್ಣ. ನೋಡು ಅದು ಜಾಸ್ತಿ ಏನೋ ಆಯ್ತು, ಈಗ ಮಳೆ ಬೇಕು ಇಲ್ಲ ಅಂತ ಅಲ್ಲ, ಜಾಸ್ತಿ ಬಂದ್ರೆ ಅದೇನೋ ಒಂದ್ ಗಾದೆ ಹೇಳ್ಬಿಟ್ಟಾರಲ್ಲಪ್ಪ, ಆ ಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಾಡಿದ್ದೆಲ್ಲವ ಹಾಳು ಅಂತ ಹೇಳ್ಬಿಟ್ಟು. ಹಂಗೆ ನೋಡಿಗ ಈಗ ಅನಿತಕ್ಕಂದು ಒಬ್ಬಳದೇ ಎಲ್ಲ ಸಮಸ್ಯೆ, ಸುಮಾರು ಜನದ್ದು ಮೇವಿಗೆ ತೊಂದರೆ ಆಗ್ಬಿಟ್ಟೈತೆ ಈಗ. ಯಾಕೆ ಅಂತ ಅಂದ್ರೆ ಈಗ ಬದಿನಲ್ಲಿ ಹುಲ್ಲು ಪಲ್ಲು ಬೆಳ್ಕತ್ತಾರೆ ಆಯ್ತಾ, ಈ ಮಳೆ ಹಿಂಗ ಹುಯ್ತಾ ಇದ್ರೆ ಎಷ್ಟು ಅಂತ ಹೋತಾನೆ ತಡಿತವೆ, ಎಲ್ಲ ಮಲಿಕಂದು ಮಣ್ಣಾಗಿ, ಆ ಮಣ್ಣಾಗಿರೋ ಕುಯ್ಕ ಮುಂದೆ ಹಾಕಕ್ಕಾಯ್ತದ. ಈಗ ಬದ ಅಂತೂ ಇಲ್ಲ ಹಿಂದಂಗೆ, ಬದಿದ್ರೆ ಅಲ್ಲಿ ಎಂತ ಒಂದಿಷ್ಟು ಇರ್ತವೆ, ಈ ನಾಟಿ ಹುಲ್ಲಾದ್ರೆ ಅದೇನ್ ಬಿಳಕ್ಕಲ್ಲ ಎಳಕಲ್ಲ ಆಯ್ತಾ, ನಿಂತೇ ಇರ್ತದ ಹಂಗೆ, ಅದು ಬಾರಿ ಗಟ್ಟಿ ಅಲ್ವಪ್ಪ. ಹಂಗಾಗಿ ಈಗ ಈ ಮಳೆ ಇರೋದ್ರಿಂದ ಶಂಕರಣ, ದನವ ಬುಟ್ಟು ಮೇಸ ಹಂಗೂ ಇಲ್ಲ, ಹಿಡಿದ ಮೇಸ ಹಂಗೂ ಇಲ್ಲ, ಅಲ್ಲಿ ಹುಲ್ ಕುಯ್ಕ ಮುಂದೆ ಹಾಕಂಗೂ ಇಲ್ಲ. ಇಂತ ಪರಿಸ್ಥಿತಿ ಆಗಿ ಇವತ್ತು ದನಕರ ಸಾಕರ್ಗೆ ಬಾರಿ ಕಷ್ಟ ಆಗ್ಬಿಡ್ತು. ಇಲ್ಲಿ ಬಿಟ್ರೆ ಅಲ್ಲಿ ಹೋಗ್ತಿರ್ತವೆ ಮುಖ ಎತ್ಕೊಂಡು, ಒಂದಿಂಗೆ ಮುಖ ಇಟ್ಟು ನೆಲ ನೋಡಕ್ಕಲ್ಲ, ನೆಲ ನೋಡಕ್ಕಿಲ್ಲ ಅಣ್ಣಯ್ಯ, ಹೋಗ್ತಿರ್ತವೆ. ಯಾವ ಮುಳ್ತಂತಿ ಒಳಿಕ ಬಿಟ್ರೇನ ಪರವಾಗಿಲ್ಲ, ನಾನು ಬಂಡವಾದೆ ಹಂಗೆ ಬಿಟ್ಟೆ ತೋಟಕ್ಕೆ ಅಂದ್ರೆ, ಅಯ್ಯೋ ಆ ಶಂಕರಣ್ಣನ್ ತೋಟ ತಿಂದವ, ನಿಮ್ ತೋಟ ದಾಟಿ ಆ ಕಡೆ ಹಳ್ಳ ಬಿಟ್ಟು ನಾನ್ ಹುಡ್ಕೊಂಡ್ ಬರೋತ್ತಿಗೆ ನಂಗೆ ಹಾಲಿನ ಡೈರಿಗೆ ಹೋಗಕ್ಕೆ ಟೈಮ್ ಆಯ್ತಿದ್ದ ಅಣ್ಣಯ್ಯ. ಇದು ಒಂದ್ ಕಷ್ಟ ಆದ್ರೆ ಶಂಕರಣ್ಣ, ಇನ್ನೊಂದ್ ತರದ ಕಷ್ಟ ಏನು ಅಂತ ಅಂದ್ರೆ, ಈಗ ಭತ್ತನವೇ ರಾಗಿನೂ ಬೆಳೆಯೋ ಸಂಖ್ಯೆ ಕಡಿಮೆ ಆಯ್ತಪ್ಪ, ಎಲ್ ತತ್ತಿಯ ಹುಲ್ಲ ನೀನು, ಹಂಗಾಗಿ ಹೆಚ್ಚಾಗಿ ಒಣಹುಲ್ ಇಲ್ಲ, ಒಣಹುಲ್ಲು ಇಲ್ಲ, ಒಣಹುಲ್ಲು ಇಲ್ಲ, ಹಸಿ ಹುಲ್ಲು ಇಲ್ಲ. ಇಂಥ ಪರಿಸ್ಥಿತಿ ಆಗಿ ಮತ್ತೆ ನಾವು ದನ ಕರ ಸಾಕ್ಬೇಕು ಬೇಡವಾ, ಸಾಕ್ಲೇಬೇಕಲ್ಲ. ಅದಕ್ಕೆ ನನಗೂ ಯೋಚನೆ ಆಗ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಈಗಾಗಲೇ ಇನ್ನು ನೋಡು, ಇನ್ನು ನಾವು ಗದ್ದೆ ಕುಯ್ದೆ ಅವಾಗ, ಭತ್ತ ಬಡಿಯದೆ ಅವಾಗ, ಮುಕ್ಕಾಲ್ ಗುಡ್ಡೆ ಹುಲ್ಲು ಮುಗಿದೋಗೈತೆ ನಂದು. ಅಲ್ಲ ಇನ್ನೇನು, ಇನ್ನೊಂದು ಒಂದ್ ತಿಂಗಳು ಬಂದ್ರು ಹೆಚ್ಚು ನಿನಗೆ ಆ ಹುಲ್ಲು ಅಲ್ಲ, ಇನ್ನು ಮೂರು ತಿಂಗಳು ಬೇಕಪ್ಪ. ಅಂತಂದ್ರೆ ನಾಲ್ಕು ತಿಂಗಳೇ ಅಂತ ಅನ್ಕ, ನಾಲ್ಕು ತಿಂಗಳೇ ಬೇಕು. ನಾಲ್ಕು ತಿಂಗಳ ಗಂಟೆ ಏನ್ ಮಾಡೋಣ? ಈಗ ತಾಗಂಬರಣ ಅಂತ ಅಂದ್ರೆ ಅದಕ್ಕೆ ಕಮ್ಮಿ ರೇಟ್ ಹೇಳ್ತಾರ? ಸಣ್ಣ ಸಣ್ಣ ಕತ್ತೆ ಇರ್ತವೆ ಆಯ್ತಾ, ಅದಕ್ಕೆ ಹೇಳ್ತಾರೆ 40 ರೂಪಾಯಿ, 50 ರೂಪಾಯಿ ಮೇಲೆ. ಆಮೇಲೆ ಅವ್ರದೇನ್ ತಪ್ಪು ಅನ್ನಕ್ ಹಾಕಲ್ಲ ಬಿಡು. ಹೌದು, ಯಾಕೆ ಅಂತಂದ್ರೆ ಎಲ್ಲಾ ರೇಟು ಜಾಸ್ತಿ ಆಗೈತೆ ಈಗ. ಎಂತೆಂತ ರೇಟ್ ಜಾಸ್ತಿ ಆಗ್ಬಿಟ್ಟವೆ ಅಂದ್ರೆ ಶಂಕರಣ್ಣ, 2-3 ವರ್ಷದ ಹಿಂದೆ ನಾವ್ ಎಷ್ಟೋ ಕೊಡ್ತಾ ಇದ್ದ, ಈಗ ಅದ್ರ ಹೆಚ್ಚು ಕಮ್ಮಿ 2 ಕೊಡ್ಬೇಕು. ಈ ಕರೋನಾ ಬಂದೇ ಬಂತು, ಒಂದಷ್ಟು ಪಾಠನ ಕಲಿಸ್ತು, ರೇಟ್ನು ಜಾಸ್ತಿ ಮಾಡೋಯ್ತು. ಅಂದ್ರೆ ದುಪ್ಪಟ್ಟ ಆಗೋಯ್ತಲ್ಲ, ದುಪ್ಪಟ್ಟಗಿಂತ ಜಾಸ್ತಿ ಆಗ್ಬಿಟ್ಟೈತೆ ಈಗ. ಹಂಗಾಗಿ ಏನು ಭಾರಿ ಸಮಸ್ಯೆ ಆಗ್ಬಿಟ್ಟೈತೆ. ಅದಕ್ಕೆ ಮೊನ್ನೆ ಹಿಂಗೆ ನಾನೇ ಯೋಚನೆ ಮಾಡ್ತಿದ್ದೆ, ಏನ್ ಮಾಡೋದು ಈ ತರ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಈಗ ಹೆಂಗ ಒಂದಷ್ಟು ಸೀಮೆ ಹೋಲ್ನಾರು ಹಾಕತ್ತಾ ಇದ್ವಾ, ಈ ಸೀಮೆ ಹೋಲ್ ಎಲ್ಲ ಬಿದ್ದು ಕೂತೈತೆ, ಮಂಕಬಿಡ್ತಾವಲ್ಲ, ಮಲಕಬಿಡ್ತದೆ, ಗಾಳಿ ಬೇರೆ, ಹೌದು, ಮಳೆ ಬೇರೆ, ಎಷ್ಟು ಅಂತ ನೆನೀತಾವ ಅವತಾನೆ, ನೆಂದು ನೆಂದು ಮಲ್ಕೊಬಿಟ್ಟವೆ. ಅದಕ್ಕೆ ಏನಾದ್ರೂ ಇದಕ್ಕೆ ಪರ್ಯಾಯ ಕಂಡಿಡಬೇಕಲ್ಲ, ಹುಡುಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಪರ್ಯಾಯ ಇದ್ದೇ ಇರ್ತಾವ ಶಂಕರಣ್ಣ, ಎಲ್ಲ ಹಾಕುವೆ. ಅಲ್ಲ ಅದೇ, ಯಾಕೆಂತಂದ್ರೆ ಒಂದ್ ಸಮಸ್ಯೆ ಇದೆ ಅಂತಂದಾಗ ಅದಕ್ಕೊಂದ್ ಪರಿಹಾರ ಇದ್ದೇ ಇರ್ತದೆ, ಇದ್ದೇ ಇರ್ತದೆ. ಹೆಸರು ಗಿಡದು ಗಿಡದು ಎಲ್ಲವ ಬಿಡಿಸ್ಕೊಂಡಾದ್ಮೇಲೆ ಇದು ಹಾಕನ ಅಂದ್ರೆ ಎಂತದ್ದು ಗಿಡದು ಬಳ್ಳಿನ, ಅದ್ ಮಳೆ ಬಂದು ಬಂದು ಅಲ್ಲೇ ಕೊಳ್ತು, ಕೊಳೆಯದಿರ್ಲಿ, ಅದ್ರ ಮೇಲೆ ಅಣೆ ಹೇಳ್ದಂಗೆ ಮಣ್ಣು ಬೀಳ್ತದ ಆಯ್ತಾ, ಆ ಮಣ್ಣಿನ ಸಮೇತ ತಗೊಂಡ್ ಹಾಕಾಯ್ತದ. ಈಗ ನಮ್ಗೆ ನೋಡಕ್ಕೆ ಬೇಸರ ಆಗ್ತಿರ್ತದೆ ಅಲ್ವಾ, ಅದಕ್ಕೆ ಇದ್ಕೊಂಡು ಅಣೆಯ ಕಳೆದ ವರ್ಷ ಆಚೆ ವರ್ಷ ಇಟ್ಕೊಂಡಿದ್ದೆ, ಒಂದ್ 3-4 ಆಸಿದ್ದ, ಕರಾವಿಗೂ ಇರ್ಲಿ ಮನೆಗೆ ಹಾಲು ತುಪ್ಪ ಕಾಯ್ತದೆ ಅಂತ ಮಡಿಕಂದಿದ್ದೆ, ಅವನು ಕಳೆದ ವರ್ಷ ಕೊಟ್ಬಿಟ್ಟೆ. ಹಂಗಾಗಿ ನನಗೆ ನಿಮ್ಮಿಬ್ರು ಹೇಳ್ತಿರ ಸಮಸ್ಯೆ ನನಗೆ ಗೊತ್ತಾಯ್ತಿಲ್ಲ, ಭಾರಿ ಸಮಸ್ಯೆ. ಆಮೇಲೆ ಮೊನ್ನೆ ಒಂದು ಸಂಶೋಧನೆ ಮಾಡೋರಂತೆ, ಈಗ ದನಕರ ಸಾಕರು ಯಾಕೆ ಇವೆಲ್ಲ ಮಾರ್ಕತ್ತವ್ರೆ ಅಂತ ಅಂತಂದ್ರೆ, ಈ ಖರ್ಚು ಬರ್ತದ ನೋಡು ದಿವಸವ ಹುಲ್ಲಿಂದು, ಒಟ್ಟಿಗೆ ಆಹಾರದ ಖರ್ಚು. ಹೌದು, ನೀನ್ ತಿಂಡಿ ಕೊಡು, ಹಿಂಡಿ ಕೊಡು, ಹುಲ್ದು ಹಾಕು, ಹಸಿ ಹುಲ್ಲು ಹಾಕು, ಸೊಪ್ಪು ಹಾಕು, ಎಣ್ಣೆ ಹಾಕು, ಇದಕ್ಕೆ ಜಾಸ್ತಿ ಖರ್ಚು ಬರ್ತೈತಂತ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಭತ್ತ ಬೆಳೆಯರ್ ಕಡಿಮೆ ಆದ್ರು, ಹೌದು, ರಾಗಿ ಬೆಳೆಯರ್ ಕಡಿಮೆ ಆದ್ರು, ಈಗ ಅವನೇ ತಿನ್ನೋದು ಹುಲ್ಲ, ಬೇರೆ ಇನ್ಯಾವ ಹುಲ್ ತಿಂತಾವ, ಇಲ್ಲೇನು ಸಾಮೆ ಬೆಳೆಯಕ್ಕಲ್ಲ, ನವಣೆ ಬೆಳೆಯಕ್ಕಲ್ಲ, ಅದ್ ಬೆಳೆದ್ರೆ 16 ತಂದು ಹಾಕೋಣ ಅಂತ ಅಂದ್ರೆ ಅವ್ ಎಂತವು ಇಲ್ಲ, ಆ ಕಡೆಗೆ ಹೋಗ್ಬೇಕು ಅರ್ಸಿಕರೆ ಬಿಟ್ಟು ಆಚೆಗೆ ಬೇಕು ಅಂತ ಅಂತಂದ್ರೆ, ಹಂಗಾಗಿ ಇದಕ್ಕೆ ಜಾಸ್ತಿ ಖರ್ಚು ಬರ್ತೈತೆ ಅಂತ ಅನ್ಕೊಂಡು ಭಾರಿ ಜನ ಹೆದರ್ಕೊಂಡು ದನಕರ ಸಾಕದೆ ಬೇಡ ಅಂತ ಬುಡ ಅಂತ. ಒಟ್ಟಾರೆ ನಿರ್ವಹಣೆ ಆಯ್ತಿಲ್ಲ, ಆಯ್ತಾ ಇಲ್ಲ. ಇದ್ರ ನಡುವೆ ಏನಾಗ್ಬಿಟ್ಟೆ ಶಂಕರಣ್ಣ ಅಂತ ಅಂದ್ರೆ, ಈಗೊಂದು ಹೈಡ್ರೋಪೋನಿಕ್ಸ್ ಅಂತ ಒಂದ್ ಬಂದ್ಬಿಟ್ಟೈತೆ. ಏನೇನು ಹೈಡ್ರೋಪೋನಿಕ್ಸ್ ಅಂತ ಹೇಳ್ಬಿಟ್ಟು, ಇದೆಂತದಿದು ಜಲಕೃಷಿ ಅಂತ ಹೇಳಿ ಕರೀತಾರೆ ಹೈಡ್ರೋಪೋನಿಕ್ಸ್ ಅಂತ. ಈ ಹೈಡ್ರೋ ಅಂತ ಅಂದ್ರೆ ನೀರು, ಇನ್ನೇನು ಅಲ್ಲ, ಪೋನಿಕ್ಸ್ ಅಂತ ಅಂತಂದ್ರೆ ಕೆಲಸ ಅಂತ. ಸರಿ, ಅದ್ಯಾವ್ದೋ ಒಂದ್ ಭಾಷೆಲ್ ಅಂತದ್ದು ಪೋನಿಕ್ಸ್ ಅಂತ ಅಂದ್ರೆ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ, ನೀರ್ ಬಳಕೆ ಮಾಡ್ಕೊಂಡು ನಾವು ಆಹಾರ ಉತ್ಪಾದನೆ ಮಾಡಕ್ ಸಾಧ್ಯ ಆಯ್ತದ ಅಂದ್ರೆ ಜಾನುವಾರುಗಳಿಗೆ, ನಮ್ಗೂ ಮಾಡ್ಕೋಬಹುದು, ನಮ್ದು ಆಮೇಲೆ ಇರ್ಲಿ ಬಿಡು. ಈ ನಮ್ದು ಇಲ್ಲ ಅಂತ ಅಂದ್ರೆ ಬೇಕಾದ್ರೆ ಮೊಬೈಲ್ ತಗೊಂಡು ಅದ್ಯಾವ್ದ್ರಲ್ಲಿ ಆರ್ಡರ್ ಮಾಡಿದ್ರೆ ಮನೆ ತಕ್ ಬಂದ್ ಬಿಡ್ತದೆ. ನೀನೇನೋ ದುಡ್ಡು ಆಯ್ತಪ್ಪ ಆರ್ಡರ್ ಮಾಡ್ತೀಯಾ, ನೀನು ಆರ್ಡರ್ ಮಾಡಿದ್ರೆ ನಾ ಬಂದ್ ತಿಂತೀನಿ ಆಟೆಯ. ದುಡ್ಡು ಇರ್ಲಿ ಇಲ್ಲದೇ ಇರ್ಲಿ ಹೊಟ್ಟೆ ಹಸಿವಾದಾಗ ಮಾಡ್ಲೇಬೇಕಾಯ್ತದೆ. ನಿಜ ಬಿಡು, ಹೌದು ಹೌದು. ಅಲ್ಲ ಹೇಳದೇನು ಅಂತ ಅಂದ್ರೆ, ನಾವು ಎಲ್ಲಾರು ಏನಾರ ಒಂದ್ ಹುಡುಕತ್ತೀವಿ, ತೀರಾ ಗೆಡ್ಡೆ ಗೆಣಸ್ನಾರು ಹಾಕೊಂಡು ತಿನ್ಬಿಡ್ತೀವಿ. ಆದ್ರೆ ಇದು ಆತರ ಅಲ್ವಲ್ಲ ಶಂಕರಣ್ಣ, ಹಂಗಾಗಿ ಈ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ಮಾಡ್ಬಿಟ್ಟವ್ರೆ. ಈಗ ನೋಡಪ್ಪ, ಚೆನ್ನಾಗಿರ್ಬೇಕು, ಒಳ್ಳೆ ದಶಪುಟ್ಟವಾಗಿರ್ಬೇಕು, ಆರೋಗ್ಯ ಇರ್ಬೇಕು ಅಂತ ಅಂತ ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು, ಒಳ್ಳೆ ಆಹಾರ ತಿನ್ಬೇಕು. ಅದ್ರಲ್ಲಿ ಒಳ್ಳೆ ಆಹಾರ ಅಂತ ಅಂದ್ರೆ ಅದು ಈಗ ಬೇರೆ ಬೇರೆ ಅರ್ಥೈತೆ ಒಳ್ಳೆ ಆಹಾರ ಅನ್ನೋದಕ್ಕೆ ಆಯ್ತಾ. ಈ ಹಿಂದೆಲ್ಲ ಇರ್ಲಿಲ್ವಲ್ಲ ಪೌಷ್ಟಿಕಾಂಶ ಇರ್ಬೇಕು. ಏನು ಅಂತ ಅಂದ್ರೆ ಮೊಳಕೆ ಕಟ್ಕೊಂಡು ತಿನ್ನಪ್ಪ ಅಂತ ಅಂದ್ರೆ, ಮೊಳಕೆ ಕಟ್ಟಿ ತಿನ್ಸರು, ಮೊಳಕೆ ಕಟ್ಟಿ ಸಾರ್ ಮಾಡೋರು, ಮೊಳಕೆ ಕಟ್ಬಿಟ್ಟು ಹಂಗೆ ಹಸಿ ಕಾಳು ತಿನ್ನೋ ಚೆನ್ನಾಗಿರ್ತದೆ ಅಂತ ಅಂದರು. ಅದ ಒಣಗಿಸ್ಬಿಟ್ಟು ಪುಡಿ ಮಾಡ್ಬಿಟ್ಟು ಇಟ್ಕೊಂಡು ಮಕ್ಳಿಗೆಲ್ಲ ಕೊಡೋರು. ಈ ಹೈಡ್ರೋಪೋನಿಕ್ಸ್ ಅಂದ್ರು ಅದೇ, ಈ ಕಾಳುಗಳ ತರದು, ಅವ ನೆನ್ಸೋದು, ಮೊಳಕೆ ಕಟ್ಟೋದು. ಅದೇನು ಅಂತ ಅಂದ್ರೆ ಶಂಕರಣ, ಈಗ 1 ಕೆಜಿ ಕಾಳು ಅಂತ ಇಟ್ಕೊಳಪ್ಪ ನೀನು ಆಯ್ತಾ, ನೀನ್ ಅದನ್ನೇ ಹುಳಿ ಕಾಳಾಗ್ಲಿ ಜೋಳ ಆಗ್ಲಿ ತಗೊಂಡೋಗ್ಬಿಟ್ಟು ದನಿಗೆ ಹಾಕಿದ್ರೆ ಎಷ್ಟಾಯ್ತದ ಅದು? 1 ಕೆಜಿ ಅಷ್ಟೇ, 1 ಕೆಜಿ ಎಷ್ಟು ಇರ್ತದ ಅಷ್ಟೇ. ಅದನ್ನ ನೀನು ಮೊಳಕೆ ಕಟ್ಟು ಅಂತ ಹೇಳ್ಬಿಟ್ಟು ಹೈಡ್ರೋಪೋನಿಕ್ಸ್ ಹೇಳುದು. ನೋಡು ಇದು ವಿಷಯ. ಈಗೇನು ಅಂತ ಅಂತಂದ್ರೆ, ಒಂದು 10 ಕೆಜಿ ಒಂದ್ 10 ಕೆಜಿಯ ಜೋಳ ತಗೊಂಬ, ಹಲ್ ಜೋಳನೇ ತಗೊಂಬಂಬಿಡು, ತಂದ್ಬಿಟ್ಟು ನೆನೆಸೋದು ಒಂದ್ ದಿವಸ. ನೆನೆಸ್ಬಿಟ್ಟು ನೀರಲ್ಲಿ ಸೋರ್ ಹಾಕ್ಬಿಟ್ಟು ಒಂದ್ ಬಟ್ಟೆ ಕಟ್ಬಿಡೋದು, ಬಟ್ಟೆ ಕಟ್ಬಿಟ್ಟು ಒಂದ್ ಚೂರು ಮೊಳಕೆ ಬರ್ಸೋದು. ಮೊಳಕೆ ಬರ್ಸಿರೋದ ಈ ಹೈಡ್ರೋಪೋನಿಕ್ಸ್ ಅಂತ ಹೇಳ್ಬಿಟ್ಟು ಒಂದ್ ಹೊಸದೊಂದ ಪರಿಕರ ಮಾಡ್ಬಿಟ್ಟವ್ರೆ. ಪರಿಕರ ಅಂದ್ರೆ ಇನ್ನೇನು ಅಲ್ಲ, ಸ್ಟ್ಯಾಂಡ್ ಗಿಂಡಿ ಇರ್ತದ, ಸ್ಟ್ಯಾಂಡ್ ಅಷ್ಟೇ, ಸ್ಟ್ಯಾಂಡ್ ಅಲ್ಲಿ ಟ್ರೇಗಳಿರ್ತವೆ. ನಮ್ದು ರೇಷ್ಮೆ ಮನೆಯಲ್ಲಿ ಇರ್ತದಲ್ಲ ಆತರ, ಅದರಲ್ಲಿ ನೋಡಪ್ಪ ರೇಷ್ಮೆ ಮನೆಯಲ್ಲಿ ಇರ್ತದಲ್ಲ ಅಂತದೇ ಸೇಮ್ ಒಂದ್ ಸಣ್ಣದ ಅಂತ ಇಟ್ಕೋದ. ಈ ಮೊದ್ಲೆಲ್ಲ ತಟ್ಟೆ ಎಳೆಯೋದು ಪಡೆಯೋದು ಮಾಡ್ತಿದ್ವಲ್ಲ ಆತರವ, ಈಗೆಲ್ಲ ಫಿಕ್ಸ್ ಮಾಡ್ಬಿಡ್ತಾರೆ. ಇದು ಎಳೆಯೋದಿರ್ತದೆ ಟ್ರೇ ಅಂತ ಅಂದ್ರೆ ಟ್ರೇ ಅದೇ ಗೊತ್ತಲ್ಲ ಅಂತ ಟ್ರೇ, ಆ ಟ್ರೇ ನಲ್ಲಿ ಈ ಮೊಳಕೆ ಕಟ್ಟಿರೋದ ಹಾಕ್ಬಿಡೋದು, ಹಾಕ್ಬಿಟ್ಟು ಇಟ್ಬಿಡೋದ ಒಂದ್ ಎಂಟತ್ತು ದಿವಸ, ಎಂಟತ್ತು ದಿವಸ ಇಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬರ್ತದೆ, ಎರಡ್ ಮೂರ್ ಎಲೆ ಬರ್ತವೆ, ಬಂದಂತದ್ನ ನಾವು ಬೆಳೆಸ್ಕೋಬಹುದು. ಈಗ ಒಂದ್ ಕೆಜಿ ಕಾಳು ಕಟ್ಬಿಟ್ಟು ಅದ ಆತರವ ಇಟ್ಬಿಟ್ರೆ ಒಂದ್ ಹತ್ತು ದಿವಸ ಇಟ್ರೆ ಅದೇ ಹತ್ತು ಕೆಜಿ ಆಯ್ತದಂತೆ, ಹತ್ತು ಕೆಜಿ ಆಯ್ತದಂತೆ. ನೀನ್ ಬರೀ ಒಂದ್ ಕೆಜಿ ಹಾಕದ್ಕೆ ಅದೇ ಒಂದ್ ಕೆಜಿ ನಿನ್ ಮೊಳಕೆ ಕಟ್ಟು ಹೈಡ್ರೋಪೋನಿಕ್ಸ್ ಮಾಡು, ಹೌದು ಬರ್ತದಲ್ಲ ಹತ್ತು ಕೆಜಿ ಆಯ್ತದ, ನಮ್ಗೆ ಚೆನ್ನಾಗಾಯ್ತದಲ್ಲ. ಅದು ಬರೀ ಅದು ಇದು ಅಂತಲ್ಲ ಶಂಕರಣ, ಈಗ ನಾನು ಸುಮ್ನೆ ನಿನ್ಗೆ ಉದಾಹರಣೆಗೆ ಹೇಳಿದ್ದು ಏನು ಅಂತ ಅಂದ್ರೆ ಜ್ವಾಳ ಅಂತ ಹೇಳಿದೆ, ರಾಗಿಲ್ ಮಾಡ್ಬೋದು, ಗೋಧಿಲ್ ಮಾಡ್ಬೋದು, ಬಾರ್ಲಿಲ್ ಮಾಡ್ಬೋದು, ಹುರುಳಿ, ಅಲ್ಸಂದೆ, ಈ ಗೋವಿನ ಜೋಳ ಇದೆಲ್ಲದ್ರಲ್ಲೂ ಮಾಡ್ಬೋದು. ಆಮೇಲೆ ಇತ್ತೀಚೆಗೆ ಇನ್ನೊಂದೇನ್ ಮಾಡೋರೆ ಅಂತ ಅಂದ್ರೆ ಬರೀ ನೀವು ಹುಲ್ಲು ಹಾಕ್ಬೇಡಿ, ಸೊಪ್ಪು ಹಾಕ್ಬೇಡಿ. ಈಗ ನಮ್ಗೆ ಹೆಂಗೆ ಉಪ್ಪಿನಕಾಯಿ ಹಪ್ಪಳ ಅವೆಲ್ಲ ಇದ್ರೆ ಚೆನ್ನಾಗಿ ಊಟ ಮಾಡ್ತೀವ, ಹಂಗ ಈ ತರದ ಬೇರೆ ಬೇರೆ ಒಂದಷ್ಟು ಇರಬೇಕು. ನೀನು ಹುಲ್ಲು ಅಂತ ಅಂದ್ರೆ ನೀನ್ ಬರೀ ಹುಲ್ಲೇ ಹಾಕೋದಲ್ಲ ಬೆಳಗಿನ ಸಂಜೆವರೆಗೂ, ನೀನ್ ಸ್ವಲ್ಪ ಬೆಳಗ್ಗೆ ಹುಲ್ಲು ಹಾಕು, ಮಧ್ಯಾಹ್ನ ಈ ತರದ ಹೈಡ್ರೋಪೋನಿಕ್ಸ್ ಹಾಕು, ಸಾಯಂಕಾಲ ತಿಂಡಿನ ಹಿಂಡಿನ ಏನೋ ಒಂದಷ್ಟು ಕೊಡು, ಅದ್ರ ಜೊತೆಗೆ ಒಂದು ಇಡೀ ಹುಲ್ ತಂದು ಹಾಕು. ಈ ತರ ಮಾಡಿದ್ರೆ ಅಂದ್ರೆ ಮಿಕ್ಸ್ ಮಿಕ್ಸ್ ಹಾಕೊಡ್ಬೇಕು ಅಂತ, ಮಿಕ್ಸ್ ಮಿಕ್ಸ್ ಹಾಕೊಟ್ರೆ ಅದು ಹೋಗ್ತದೆ ಅಂತ ಹೇಳ್ಬಿಟ್ಟು. ಈಗ ಹೆಂಗೆ ಈಗ ಅನಿತಕ್ಕ ನೋಡು, ಅದ್ ಗೊತ್ತಿರೋದಕ್ಕೆ ಬರೀ ಸಾಯಂಕಾಲ ಮಾತ್ರ ಮುದ್ದೆ ಮಾಡ್ತಾಳು, ಮೂರತ್ತು ಮುದ್ದೆ ಮಾಡಿರ್ ತಿಂತಾರ ತಿನ್ನಕಲ್ಲ, ಮನೇಲಿ ಗಲಾಟೆ ಆಯ್ತವೆ, ಹೆಚ್ಚು ಕಡಿಮೆ ಹೊಡೆದಾಟ ಆಯ್ತವೆ ಅಂತ ಅನ್ಕೊಂಡು ಬೇಡ ಅಂತ ಅನ್ಕೊಂಡು ಬೆಳಗ್ಗೆ ಒಂದ್ ತಿಂಡಿ ಮಾಡ್ತಾಳೆ, ಮಧ್ಯಾಹ್ನ ಅನ್ನ ಮಾಡ್ತಾಳೆ, ಬೇಕು ಅಂದ್ರೆ ಚಪಾತಿನ ರೊಟ್ಟಿನ ಮಾಡ್ತಾಳೆ, ಸಾಯಂಕಾಲ ಒಂದ್ ಮುದ್ದೆ ಮಾಡ್ಕೊಡ್ತಾಳೆ, ಈ ತರ ಒಂದ್ ಪಲ್ಯ ಈ ತರ ಮಾಡ್ಕೊಂಡಿರೋದ್ರಿಂದ ಅವಳದು ಜೀವನ ನಡೀತೈತೆ. ಇಲ್ಲ ಅಂತಂದ್ರೆ ಹೊಡೆದಾಡಿ ಮುಡ್ದು ಬಿಡ್ಬೇಕಾಗಿತ್ತು. ನಮ್ಮಂಗ ಏನಪ್ಪ ಎರಡೊತ್ತು ಮೂರತ್ತು ಮುದ್ದೆ ಉಣ್ಣಂಗಿದ್ದಿದ್ರೆ ಕಷ್ಟ ಆಗೋದು. ಈಗ ಅವಳು ಒಂದ್ ಹೊಸ ಪ್ಲಾನ್ ಹೇಳ್ಕೊಟ್ಟವಳೆ, ಅದನ್ನ ನಾನು ನಮ್ಮನೆಯೊಳಗೆ ಹೇಳ್ತೀನಿ. ಈಗ ನಮ್ಮನೆಯೊಳಗೆ ಏನ್ ಮಾಡ್ಬಿಡ್ತಾಳೆ ಅಂತಂದ್ರೆ, ಒಂದ್ ಹತ್ತುವರೆ 11 ಗಂಟೆಗೆ ಏನ್ ನೀನ್ ಬರೀ ಅದ್ ಕೇಳ್ತಿ ಇದ್ ಕೇಳ್ತಿ ಅಂತವ, ಒಂದ ರೊಟ್ಟಿ ಮಾಡ್ಬಿಡ್ತಾಳೆ, ಇಲ್ವಾ ಮುದ್ದೆ ಮಾಡ್ಬಿಡ್ತಾಳೆ. ಇನ್ನ 4:30-5 ಗಂಟೆ ನಾವೇನು ಕೇಳಕ್ಕೆ ಇಲ್ವಾ, ನೀನ್ ಆಚೆ ಬಾ ಅಂತ ನೀನ್ ಒಂದ್ ಗಂಟೆ ಕಳೆದ್ರೆ ಊಟನೇ ಮಾಡುವಂತೀರು ಒಂದ್ 7:30-8 ಗಂಟೆಗೆ ಅಂತಾಳೆ, ಎರಡೇ ಊಟ ಅದು ರಾತ್ರಿ ಮತ್ತೆ ಮುದ್ದೆಯ. ಹಂಗಾಗಿ ಅವಳಿಗೆ ನಾನು ಅನಿತಕ್ಕನ ಪ್ರಕಾರ ಅವ್ನ್ ಟೈಮ್ ಟೇಬಲ್ ಹೇಳ್ಕೊಡ್ತೀನಿ ನಮ್ಮನೆಯೊಳಗೆ, ಬೆಳಗ್ಗೆ ಏನಾರು ರೊಟ್ಟಿ ಗಿಟ್ಟಿ ಮಾಡು, ಮಧ್ಯಾಹ್ನಕ್ಕೆ ಅನ್ನ ಚಪಾತಿ ಏನಾರು ಮಾಡು, ರಾತ್ರಿ ಪಾತ್ರ ಮುದ್ದೆ ಮಾಡು ಅಂತ. ಅಂದ್ರೆ ಅನಿತಕ್ಕಂದು ಸುಮ್ನೆ ಉದಾಹರಣೆಗೆ ಹೇಳದೆ ಅನಿತಕ್ಕೇನ್ ಬೇಜಾರು ಮಾಡ್ಕೊಳ್ಳೋದ್ ಬೇಡ, ಎಲ್ಲಾರ ಮನೆ ಕತೆ ಇದು, ಎಲ್ಲಾರ ಮನೇಲಿ ಹಂಗೆ ದಿವಸ ಬರೀ ರೊಟ್ಟಿ ಮಾಡಿದ್ರೆ ನಾವು ನಮ್ಮ ಅಪ್ಪ ಅಮ್ಮನ ಕೈಲೇ ಜಗಳ ಆಡ್ತಿದ್ವ, ಈಗಲೂ ಅಪ್ಪ ಅಮ್ಮನ ಕೈಲೇ ಜಗಳ ಆಡೋದು, ಹೆಂಡತಿ ಕೈಲಿ ಜಗಳಾಡಕ್ ಹಾಕಲ್ವಲ್ಲ, ಆದ್ರೆ ಎಲ್ಲಿ ಮಾಡ್ಬೇಕು ಮಾಡದ್ದು ಬಡಕಲ್ಲ. ಆಮೇಲೆ ಅಷ್ಟಿರ್ಬೇಕಾಯ್ತದೆ, ಅದಕ್ಕೋಸ್ಕರವ ಎಲ್ಲಾರ ಮನೇಲಿ ಹಿಂಗೆ ಇರೋದು. ಅದು ಈಗ ಎಲ್ಲ ವಿಜ್ಞಾನಿಗಳು ಡಾಕ್ಟರ್ ಇವರು ಅದನ್ನೇ ಹೇಳ್ತಾರೆ, ಒಂದೇ ತರ ತಿನ್ಬೇಡಿ, ಬೇರೆ ಬೇರೆ ತರ ತಿನ್ನಿ, ಸಿಕ್ಕಾಪಟ್ಟೆ ತಿನ್ಬೇಡಿ, ಸ್ವಸ್ವಲ್ಪ ತಿನ್ನಿ, ಸ್ವಸ್ವಲ್ಪ ಸ್ವಸ್ವಲ್ಪ ಅದ್ ಸ್ವಲ್ಪ ಇದ್ ಸ್ವಲ್ಪ ಇದ್ ಸ್ವಲ್ಪ ಇದ್ ಸ್ವಲ್ಪ ತಿನ್ಬೇಕು. ಎಲ್ಲಾ ತರದನ್ನು ಪ್ರೋಟೀನ್ ವಿಟಮಿನ್ ದೇಹಕ್ಕೆ ಹೋಗ್ಲಿ ಅಂತ ಹೋಗ್ಲಿ ಅಂತ ಹೇಳ್ಬಿಟ್ಟು, ಎಣ್ಣೆ ಅಂಶ ಇರ್ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ ಬೇಕು, ವಿಟಮಿನ್ ಬೇಕು, ಬರೀ ನಮ್ಗಷ್ಟೇ ಅಲ್ಲ ದನಕರಿಗೂ ಅದ್ ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವ್ ಏನ್ ಸಾಕ್ತಿವಿ ಜಾನುವಾರುಗಳಿಗೆ ಅದಕ್ಕೂ ಈ ತರ ವಿಭಿನ್ನವಾದ ಎಲ್ಲಾ ಪೋಷಕಾಂಶಗಳಿರೋದನ್ನ ಕೊಡ್ಬೇಕು ಅಂತ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅಣ್ಣ ನಂಗೊಂದ್ ಡೌಟು, ಬರೀ ರಾಗಿನೇ ನೆನ್ಸ್ಬೇಕಾ ಇಲ್ಲ ಒಟ್ಟಾಗಿ ಎಲ್ಲ ಮಿಕ್ಸ್ ಹಾಕುನು ಮೊಳಕೆ ಕಟ್ಬೋದಾ? ಈಗ ಮಿಕ್ಸ್ ಆಗಿ ಮಾಡಿದ್ರೆ ಅದು ಸ್ವಲ್ಪ ಮೊಳಕೆನಲ್ಲಿ ಹೆಚ್ಚು ಕಮ್ಮಿ ಆಯ್ತದೆ. ಅದಕ್ಕೆ ಮಾಡ್ಬೇಕು ಅಂತ ಅಂದ್ರೆ ನೆರಳು ಪರದೆ ಮನೆ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ಮೊಳಕೆ ಕಟ್ಟಿರೋದು ಮೊಳಕೆ ಇನ್ನು ಹೊಡಿಬೇಕು ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ತರದ ಹೀಟ್ ಆದ್ರೆ ಸರಿ ಆಗ್ಲಿಲ್ಲ, ಸ್ವಲ್ಪ ನೆರಳು ಅಂಶ ಇರಬೇಕು. ಅದಕ್ಕೋಸ್ಕರ ಒಂದ್ 10x10 ಇದ್ ಮಾಡ್ಕೋಬಿಟ್ಟು ನೆರಳು ಪರದೆ ಮನೆ ಮಾಡ್ಕೊಂಡು ಅದರಲ್ಲಿ 6 ಅಡಿ ಎತ್ತರ, 4 ಅಡಿ ಅಗಲ, 8 ಅಡಿ ಉದ್ದ ಇರ ಅಂತದ ಒಂದು ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದ್ ಸ್ಟ್ಯಾಂಡ್, ಆ ಸ್ಟ್ಯಾಂಡ್ ಅಲ್ಲಿ 9 ಟ್ರೇಗಳು ಕೂರ್ತವೆ. ಆಯ್ತಾ? ಸುಮಾರು 72 ಟ್ರೇಗಳನ್ನ ಅದ್ರಲ್ಲಿ ಇಟ್ಕೋಬಹುದು. ಅವು ಇಟ್ಕೋಬಿಟ್ಟು ಅದರಲ್ಲಿ ನಾನು ಹೇಳ್ದಂಗೆ ಈಗ ರಾಗಿ, ಗೋಧಿ, ಬಾರ್ಲಿ, ಹುರುಳಿ, ಅಲ್ಸಂದೆ, ಗೋವಿನ ಜೋಳ ಆದ್ರೆ ಗೋವಿನ ಜೋಳ ಇಂಥವ್ನ ಮೊದಲು ನಮ್ಗೆ ಯಾವ ಕಾಳು ಬೇಕೋ ಆ ಕಾಳನ್ನ ಈಗ ಒಂದೇ ತರದಾಗತ್ತೆ ಅನ್ನಂಗಿದ್ರೆ ಈಗ ಸ್ವಲ್ಪ ಒಂದು ನಾಲ್ಕು ಟ್ರೈನಲ್ಲಿ ರಾಗಿ ಮಾಡ್ಕೊಳ್ಳಿ, ಒಂದ್ ನಾಲ್ಕು ಟ್ರೈನಲ್ಲಿ ಗೋಧಿ ಮಾಡ್ಕೊಳ್ಳಿ, ಇನ್ನೊಂದ್ ನಾಲ್ಕು ಟ್ರೈನಲ್ಲಿ ಜೋಳ ಮಾಡ್ಕೊಳ್ಳಿ. ಹಿಂಗೆ ಯಾವ್ದು ಸಿಗ್ತದ ನಮಗೆ ಸುಲಭವಾಗಿ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಕೊಳಕೋಬಾರ್ದು, ಏನೋ ನಾನ್ ಮಾಡಬಾರ್ದು ಮಾಡ್ತಾ ಇದೀನಿ ಅಂತ ಅನ್ಕೊಂಡು ಹಂಗಲ್ಲ. ಈ ಉಳ್ಳಿ ಕಾಳು ಇದ್ರೆ ನಮ್ಮಲ್ಲೇ ಇರ್ತಾವಲ್ಲಪ್ಪ, ಅವು ಇಟ್ಕೊಳ್ಳೋದು. ಜೋಳ ಅಂತೂ ಬೆಳೆದೆ ಬೆಳಿತೀವಿ, ಯಾಕೆಂತಂದ್ರೆ ಜೋಳ ಅನ್ನೋದು ಇವತ್ತು ಎಲ್ಲರ ಮನೆಯಲ್ಲೂ ಅದೊಂಥರ ರಾಷ್ಟ್ರೀಯ ಬೆಳೆ ಆದಂಗ ಆಗ್ಬಿಟ್ಟೈತೆ. ನೀನ್ ಏನ್ ಹಾಕಿದ್ಯಾ ಅಂದ್ರೆ ಜೋಳ ಅಂತಲೇ ಶುರು ಮಾಡೋದು. ಆಲೂಗಡ್ಡೆ, ತೊಗರಿ, ರಾಗಿ ಅವೆಲ್ಲ ಹೇಳಕ್ಲ ಕಡಿಮೆ. ಮೊದಲು ಜೋಳ ಎಷ್ಟು ಹಾಕಿದೀನಿ ಅಂತ ಹೇಳ್ಬಿಟ್ಟು ಇನ್ನೊಂಚೂರು ಉಳಿದಿತ್ತು ಬೀಜ, ಬೀಜ ಒಂಚೂರು ಕಡಿಮೆ ಬಂದು ಅದಕ್ಕೊಂಚೂರು ರಾಗಿ ಹಾಕೊಂಡಿದೀನಿ, ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಹೇಳ್ತಾರೆ. ಹೌದು, ಅದಕ್ಕೋಸ್ಕರವ ಅದ ಒಂದ್ 24 ಗಂಟೆ ನೆನೆಸ್ಬೇಕು, ಚೆನ್ನಾಗಿ ನೆನೆಸ್ಬಿಟ್ಟು ಮತ್ತೆ ಬಟ್ಟೆ ಕಟ್ಬಿಟ್ಟು ಅದನ್ನ ಮೊಳಕೆ ಬರಿಸ್ಬೇಕು. ಈ ಮೊಳಕೆ ಬಂದ ಕಾಳುಗಳನ್ನ ಒಂದೊಂದ್ ಟ್ರೈಗೆ ಒಂದೊಂದು ಅರ್ಧ ಅರ್ಧ ಕೆಜಿ ಹರಡ್ಬಿಡೋದು, ಹಂಗೆ ಚೆನ್ನಾಗಿ ತೆಳ್ಳಗೆ ಹರಡ್ಬೇಕು, ತೆಳ್ಳಗೆ ಹರಡ್ಬಿಡೋದು. ಹತ್ತನೇ ದಿವಸಕ್ಕೆ ಇದು ಒಳ್ಳೆ ಪೌಷ್ಟಿಕವಾದಂತ ಹಸಿರು ಮೇವಾಗಿ ನಮ್ಮ ದನಕರಿಗೆ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ಬರೀ ಅದನ್ನೇ ನೆಚ್ಕೊಳಕ್ ಹೋಗ್ಬಾರ್ದು ಶಂಕರಣ್ಣ. ಮತ್ತೆ ಬೇರೆ ಬೇರೆ ಬೇರೆ ಬೇರೆ ತರದ್ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ಈಗ ಮಳೆ ಬತ್ತೈತೆ, ಇನ್ ಎರಡ್ ತಿಂಗಳು ಮೂರ್ ತಿಂಗಳಾದ್ಮೇಲೆ ಪರಿಸ್ಥಿತಿ ಹೆಂಗಿರ್ತದೆ ಅಂತ ಹೇಳಕ್ ಮುನ್ನ ವರ್ಷಕ್ಕೆ ಹೆಂಗಿರ್ತದೆ ಅದನ್ನ ಹೇಳಕ್ ಆಗಲ್ಲ. ಆಯ್ತಾ, ಬರ ಬಂದ್ರು ಬರ್ಬೋದು, ಮಳೆ ಇನ್ನೂ ಅತಿಯಾಗಿ ಬಂದ್ರು ಬರ್ಬೋದು, ಇಲ್ಲ ಹೆಂಗ್ ಇಷ್ಟ ಇಷ್ಟು ವರ್ಷ ಹೋಯ್ತಾ ಇತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಬಂದ್ರು ಬರ್ಬೋದು. ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಬರೀ ಇದೊಂದೇ ಮಾಡ್ತೀನಿ ಅನ್ನ ಅಂತದ್ದಲ್ಲ. ಅದಕ್ಕೋಸ್ಕರ ಈ ಅಜೋಲ ಒಂದು ಬೆಳ್ಕೋಬಹುದು ನಾವು. ಅದೇನು ಅದಕ್ಕೇನು ಗೊಬ್ಬರ ಹಾಕಂಗಿಲ್ಲ, ಏನಿಲ್ಲ, ಒಂಚೂರು ನೀರಿದ್ರೆ ಸಾಕು, ತಂದು ಬಿಟ್ಬಿಟ್ರೆ ಅದ್ರ ಪಾಡ್ಗತಾ ಹೋಯ್ತದೆ. ಬೇಕಾದಷ್ಟು ಬೇಕಾದಷ್ಟು ನಾವು ತಗೊಳ್ಳೋದು, ಆಮೇಲೆ ಯಾವ್ದನ್ನ ಜಾಸ್ತಿ ಹಾಕಕ್ ಹೋಗ್ಬಾರ್ದು. ಬರೀ ನಾನು ಅಜೋಲ ಬೆಳೆದೇನೆ ಅಂತ ಅನ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಬರೀ ಅಜೋಲನೆ ಹಾಕೋದು, ಈ ತರದ್ ಮಾಡ್ಕೊಳಕ್ ಹೋಗ್ಬಾರ್ದು. ಎಷ್ಟೆಷ್ಟು ಬೇಕೋ ಅಷ್ಟು ಎಷ್ಟು ತಿಂತವ ನಮ್ ದನಕರುಗಳು ಅದ್ ನೋಡ್ಕೊಂಡು ಆ ತರದ್ದ ಮಾಡ್ಕೋಬೇಕು. ಆಮೇಲೆ ಎಲೆ ಹಿಂಡಿ ಅಂತ ಒಂದ್ ಬಂದೈತೆ ಇತ್ತೀಚೆಗೆ, ಎಲೆ ಹಿಂಡಿ, ಎಲೆ ಹಿಂಡಿ ಅಂತ ಅಂದ್ರೆ ಈಗ ನನಗೆ ಗೊತ್ತಿರೋದ್ ಹೆಂಗೆ ಗೊತ್ತಾಣಯ್ಯ, ಈ ಕಡಲೆಕಾಯಿ ಹಿಂಡಿ ಆಯ್ತಾ, ಈ ನಮ್ಮ ಬೇವಿನ ಹಿಂಡಿ, ಇಂತ ಹಿಂಡಿಗಳು ಗೊತ್ತು. ಇದ್ಯಾವ್ದು ಎಲೆ ಹಿಂಡಿ? ಅವೆಲ್ಲವ ಎಣ್ಣೆ ತೆಗೆದ ಮೇಲೆ ಬರ ಅಂತವು. ಆಯ್ತಾ, ಹೌದು. ಇದನ್ನು ಈ ನುಗ್ಗೆ ಸೊಬ್ಬೆಲ್ಲ ಒಣಗಿಸ್ಕೊಂಡು ಮನುಷ್ಯರೆಲ್ಲ ತಿಂತಾಯಿಲ್ವಾ? ಹೌದೌದು. ಹಂಗೆ ದನಗಳಿಗೂ ಅದೇ ತರದ ಎಲೆಗಳ ಯಾವ ಇಷ್ಟಪಡ್ತಾವ ಅವ ಚೆನ್ನಾಗಿ ಒಣಗಿಸ್ಬಿಟ್ಟು ಅವನ್ನ ಇಟ್ಕೊಂಡು ವರ್ಷದವರೆಗೂ ಇಡಬಹುದು, ಅದೇನ್ ತೊಂದ್ರೆ ಆಗ್ಲಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಕೊಡಬಾರ್ದು, ಒಂದೊಂದು ಹಸುಗೆ ಅರ್ಧ ಕೆಜಿ, ಒಂದ್ ಕೆಜಿ ಅಷ್ಟೇ. ಅದ್ರ ಜೊತೆಗೆ ಬೇರೆ ಅಜೋಲ ಅದೊಂದ್ ಸ್ವಲ್ಪ, ಒಣಲ್ ಇದ್ರೆ ಒಣಲ್ ಒಂದ್ ಸ್ವಲ್ಪ, ಇನ್ನ ಯಾವ್ದು ಹೈಡ್ರೋಪೋನಿಕ್ಸ್ ಅಂತವೆಲ್ಲ ತಗೊಂಡು ಇಟ್ಕೊಂಡು ಎಲ್ಲ ಮಿಕ್ಸ್ ಮಿಕ್ಸ್ ಮಿಕ್ಸ್ ಮಿಕ್ಸ್ ಅಲ್ಲಿ ಸ್ವಲ್ಪ ಕೊಡ್ತಾ ಹೋದ್ರೆ ಸುಮಾರು ಅನುಕೂಲ ಆಯ್ತದೆ. ಈಗ ಫಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನಾವ್ ಏನ್ ದನ ಸಾಕಿದೀವೋ ಎಮ್ಮೆ ಸಾಕಿದೀವೋ ಏನ್ ತಿಂತವೋ ಹುಲ್ಲು ಬಿಟ್ಟು ಏನ್ ತಿಂತವೆ, ಹುಲ್ಲು ಹಿಂಡಿ ಇವೆರಡನ್ನೂ ಬಿಟ್ಬಿಟ್ಟು ಏನ್ ತಿಂತವ ಅವು ಗುರುತ್ ಮಾಡ್ಬೇಕು. ಗುರುತ್ ಮಾಡ್ಬಿಟ್ಟು ಅಂತವ್ ತಂದು ಹಾಕಬೇಕು ನಾವು ಬೇಲಿನಲ್ಲಿ. ಎಷ್ಟೋ ದನಗಳು ನೀನ್ ಆಶ್ಚರ್ಯ ಪಡ್ತೀಯ, ಆ ಗೊಬ್ಬರದ ಗಿಡ ತಿಂತವ ಕಣಪ್ಪ? ಹೌದು, ತಿಂತಾವ. ಅದು ಒಳ್ಳೇದದು, ಒಳ್ಳೆ ಇದಿರ್ತದ ಅದರಲ್ಲಿ ಪೋಷಕಾಂಶ. ಪೋಷಕಾಂಶ ನೋಡೋದು, ಭೂಮಿಗೂ ಒಳ್ಳೆ ಪೋಷಕಾಂಶ ಕೊಡ್ತದೆ, ದನಕರಿಗೂ ಒಳ್ಳೆ ಪೋಷಕಾಂಶ ಕೊಡ್ತದೆ. ಆಯ್ತಾ, ಅಂತವೆಲ್ಲ ಒಂದೊಂದು ಹತ್ತತ್ತು ಗಿಡ ಹಾಕಬಿಟ್ರೆ ನಮಗೆ ಗೊಬ್ಬರಕ್ಕೂ ಆಗುತ್ತೆ, ಈ ತರ ಮೇವಿ ಇಲ್ಲ ಅಂತ ಅಂದೇಳಿ ಅಂತ ಸಂದರ್ಭದಲ್ಲಿ ಇವೆಲ್ಲ ಕುಯ್ಕೊಂಡು ಹಾಕಬಹುದು. ಶಂಕರಣ್ಣ, ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಂತವೆಲ್ಲ ಒಂದಷ್ಟು ನೋಡು. ಈಗ ನೆನಿತಕ್ಕ ನಾವು ಯಾವತ್ತಿಂತ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಂಡು ಹೆಂಗು ಮಳೆ ಚೆನ್ನಾಗೈತೈತೆ, ಬೇಲಿ ಸೈಡ್ಗೆ ಒಂದೊಂದು ಇಪ್ಪತ್ತು ಇಪ್ಪತ್ತು ಬಡ್ಡೆ ಹಾಕಬಿಡೋದು, ಹಾಕಬಿಟ್ರೆ ಅದ್ರ ಪಾಡ್ಗವಿರ್ತವೆ. ಬೇಕಾದ ಕುಯ್ ಹಾಕು, ಬ್ಯಾಡ್ವಾ ಸುಮ್ನಿರು, ಅಷ್ಟೇ. ಹುಲ್ಲಿದ್ರೆ ಅದ್ನೇ ಹಾಕಂಗ್ ಕೂತ್ಕ, ಇಷ್ಟು ಮಾಡ್ಕೊಂಡಿರ್ಬೇಕು ಶಂಕರಣ. ಈಗ ನಾನು ಹೇಳೋದು, ಈಗ ನಿನ್ನ ಗಾಬರಿ ಪಡೋ ಅಗತ್ಯ ಇಲ್ಲ. ಆಯ್ತಾ, ಈಗ ಅಣ್ಣಯ್ಯ ಹೇಳ್ದಂಗೆ ಪರಿಹಾರ ಸಿಕ್ಕೈತೆ. ಈಗ ಇಷ್ಟೊತ್ತು ಅವ್ನು ಹೇಳೋನೆ, ಅವನಿಗೆ ಸುಸ್ತಾಗೈತೆ. ಆಯ್ತಾ, ಈಗ ನಡ್ರಿ. ಆಯ್ತಾ, ಎಲ್ರು ಒಂದ್ ಮನೆ ಕಡೆ ಹೆಜ್ಜೆ ಹಾಕನಂತೆ, ಏನಾದ್ರು ಬಿಸಿ ಬಿಸಿ ನಮ್ಮನೆಯೊಳಗೆ ಹೇಳಿ ಮಾಡಿಸ್ತೀನಿ.